ಕುದುರೆ ಮೆಂತೆ ಹಾಕ್ಬಹುದು, ಚೌಗುಚಿ ಅಂತವು ಬೇಲಿ ಹಾಕೋದಾಗಿರ್ಬಹುದು, ದ್ವಿದಳ ಧಾನ್ಯದ ಬೆಳೆಗಳು, ಹೆಸರು ಮತ್ತು ಮೇವಿನ ಅಲಸಂದಿ, ಕೆಲವೊಂದಿಷ್ಟು ಹುಲ್ಲಿನ ಬೆಳೆಗಳು ಒಂದು ನಾಲ್ಕೈದು ತರ ಸಿಗ್ತಾವು, ಅವನ್ನೆಲ್ಲಾನು ಹಾಕ್ತಾ ಇರಬೇಕು. ಸುಮ್ಮನೆ ಕಸ ಬೆಳೆಯಕ್ ಬಿಟ್ಟರೆ ನೀವು ಅದೇನು ಇಳುವರಿ ಕೊಡಲ್ಲ, ಏನಿಲ್ಲ. ಹೌದಲ್ಲ, ಅದೇ ತರ ನಾವು ಇದು ಯಾವ್ದಾದ್ರು ಬೀಜ ತಂದು ಹಾಕ್ಬೇಕಂತ ಇದೀವಿ ಸರ್. ಒಂದೇ ಪ್ರಾಬ್ಲಮ್ ಸರ್ ಈ ಕಡೆ ನಮ್ಮ ಕಡೆ ನೀರಿನ ಅಭಾವ, ಎಲ್ಲ ಏನಾದ್ರು ಮಾಡ್ಬೇಕಂದ್ರೆ ನೀರಿನ ಅಭಾವ ಇದೆ ಸರ್. ಬೋರ್ವೆಲ್ ನೀರು ಸಿಗಲ್ಲ, ಬೋರ್ವೆಲ್ ಸಿಗುತ್ತೆ ಆದ್ರೆ ಬೇಸಿಗೆ ಕಾಲದಲ್ಲಿ ನೀರ ಬರಲ್ಲ ಸರ್, ಬೋರ್ವೆಲ್ ಸ್ವಲ್ಪ ಕಡಿಮೆ ಆಗತ್ತಾವ ನೀರಿನ ಪ್ರಭಾವ. ಅವಾಗ ಏನ್ ಮಾಡ್ಬೇಕು ಅಂದ್ರೆ ರೈತರು ಎಲ್ಲರೂ ನೀರು ಇಂಗು ಗುಂಡಿಗಳನ್ನ ಮಾಡ್ಬೇಕು. ತಮ್ಮ ಹೊಲದಲ್ಲಿ ಬಿದ್ದಂತ ನೀರನ್ನ ಕೃಷಿ ಹೊಂಡದಲ್ಲಿ ನಿಲ್ಸುವಂತದ್ ಒಂದು, ಮತ್ತೆ ಒಂದ್ ಸ್ವಲ್ಪ ನೀರು ಇಂಗು ಹಂಗ ಇದ್ ಮಾಡ್ಬೇಕು. ಕೃಷಿ ಹೊಂಡದಲ್ಲಿ ನೀವು ಎಲ್ಲ ತಾಡ್ಪಾಲ ಹಾಕಿ ನೀರು ಇಂಗುಲ್ದಂಗ್ ಮಾಡ್ತೀರಿ, ಆದ್ರೆ ಅದ್ರ ಬಾಜಕ್ಕೆ ತುಂಬಿದ ಮೇಲೆ ನೀರು ಕೂಡ ಮುಂದಕ್ಕೆ ಹೋಗ್ಬಾರ್ದು. ನಮ್ಮ ಹೊಲದಲ್ಲಿ ಒಂದ್ ಸ್ವಲ್ಪ ಇಂಗು ಹಂಗ ಮಾಡಿ ಇಂಗ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂದ್ರೆ ಅಂತರ್ಜಲ ಹೆಚ್ಚಾಗುತ್ತೆ. ಇಂಥವೆಲ್ಲ ಪ್ರಯತ್ನ ಮಾಡ್ತಾ ಇರ್ಬೇಕು. ಮತ್ತೆ ಭತ್ತ ಬೆಳೀತಾ ಇದ್ರಿ, ಗೋಂಜಾಳ ಬೆಳೀತಾ ಇದ್ರಿ, ಹೇಗೆ ಅನಿಸ್ತಾ ಇದೆ ಗೋಂಜಾಳ ಕಬ್ಬಿಗೂ ಯಾವ ಲಾಭದಾಯಕ? ಹೆಂಗೆ ಗೋಂಜಾಳ ಮತ್ತು ಕಬ್ಬಿಗೂ ನೋಡಿದ್ರೆ ಸರ್, ಅದು ಗೋಂಜಾಳನು ಲಾಭದಾಯಕ ಐತಿ. ಅದು 3 ತಿಂಗಳದಾಗ ಬರುವ ಬೆಳೆ ಗೋಂಜಾಳ, 2 ವರ್ಷಕ್ಕೆ 2 ಸಲ ಬೇಕಾದ್ರೂ ಹಾಕ್ಬೋದು. ಅದು ಗೋಂಜಾಳ ಬೆಳೆಯೋದು ಒಂದು ಪ್ಯಾಕೆಟ್ 4 ಕೆಜಿಗೆ ಸುಮಾರು 15-18 ಕ್ವಿಂಟಲ್ ಹೋಗಿ ಬೆಳಿಬೋದು ಗೋಂಜಾಳ ಬಂದ. ಆದರೆ ಕಬ್ಬಿಗೂ ಗೋಂಜಾಳಕ್ಕೂ ಎರಡೂ ಲಾಭದಾಯಕನು, ಹೇಗೆ ಯಾವ್ದು ಚಲೋ? ಕಬ್ಬು ಲಾಭದಾಯಕನೇ ಆದರೆ 1 ವರ್ಷದ ಬೆಳೆ ಸರ್. ಇದು ಗೋಂಜಾಳ 2 ಸಾವಿರಕ್ಕೆ ಹಾಕಿದ್ರೆ ಕಬ್ಬಕ್ಕೂ ಮೀರಿ ಉತ್ಪನ್ನ ಕೊಡುತ್ತೆ ಗೋಂಜಾಳ. ನಾವು ಮೇವು ಸಿಗುತ್ತೆ ಜೊತೆಗೆ, ಜೊತೆಗೆ ಮೇವು ಸಿಗುತ್ತೆ. ಆದ್ರೆ ಕೆಲಸ ಬಹಳ ಅಂತ ಮತ್ತೆ ಮಂದಿ ಎಲ್ಲ ಕಬ್ಬಿಗೆ ಅವಲಂಬಿತ ಆಗಿರ್ತಾರೆ. ಈ ಗೋಂಜಾಳದೊಳಗೆ ಏನ್ ಕೆಲಸ ಬಹಳ, ಏನ್ ಮಾಡ್ಬೇಕು ಅಲ್ಲಿ? ಕಳೆ ತೆಗಿಬೇಕು ಎಲ್ಲ ಕೆಲಸ ಇದೆ. ಕಬ್ಬಿನಾಗ ಹಂಗ ಆಗೋದಿಲ್ಲ ಸರ್. ಕಬ್ಬಿನಾಗ ಹಂಗಂದ್ರೆ ಒಂದ್ಸಲ ಕಳೆ ತೆಗೆದ್ರೆ ವರ್ಷ ಪೂರ್ತಿ ಇದು ನಡೀತೈತ್ರಿ. ಗೋಂಜಾಳ 2 ಸಾರಿ ಮಾಡ್ಬೇಕಂದ್ರೆ 2 ಸಾರಿ ಎಲ್ಲ ಕೆಲಸ ಮಾಡ್ಬೇಕಲ್ಲ, ಅದಕ್ಕೆ ಅವರು ಗೋಂಜಾಳನ್ನು ಬಿಟ್ಟು ಕಬ್ಬಿಗೆ ಜಾಸ್ತಿ ಅವಲಂಬಿತರಾಗಿದೆ ಕೆಲಸಕ್ಕೋಸ್ಕರ. ನೀವು ಆದರೂ ಗೋಂಜಾಳ ಹಾಕ್ತಾ ಇದ್ದೀರಿ, ಅನುಕೂಲ ಆಗಿದೆಯಾ? ಹಾಂ, ಅನುಕೂಲ ಇದೆ ಸರ್, ಹಂಗೇನಿಲ್ಲ. ಮತ್ತು ಸ್ವಲ್ಪ ನೀರಿನ ಪ್ರಭಾವ ಕಡಿಮೆ ಇರೋದ್ರಿಂದ ನಾವು ಗೋಂಜಾಳ ತೆಗೆದು ಹುಳಿ ಹಾಕಿದೀವಿ ಸರ್. ಗೋಂಜಾಳ ತೆಗೆದ ತಕ್ಷಣ ಹುಳಿ ಹಾಕೋದು ಯಾಕೆ, ಏನು ಉದ್ದೇಶ? ಉದ್ದೇಶ ಅಂದರೆ ಜಮೀನು ಒಂದು ಹದವಾಗಿದ್ದು ಮತ್ತು ಫಲವತ್ತಾಗಿ ಮಾಡುತ್ತೆ ಅದು ಹುಳಿ ಹಾಕಿದ್ರೆ. ದನ ಕರುಗಳದು ಅದು ಪೌಷ್ಟಿಕ ಅಂತ ನಮ್ಮ ದನ ಕರುಗಳು ಹಾಕ್ತೇವೆ ಸರ್. ಅದು ಹುರುಳಿ ನಾವು ಪಲ್ಯನೂ ಮಾಡ್ಬೋದು, ದನ ಕರುಗಳಿಗೆ ಒಡೆದು ನುಚ್ಚು ಮಾಡಿ ಅವುಗಳಿಗೆ ತಿನ್ಲಿಕ್ಕೂ ಕೊಡಬಹುದು. ಹೌದಲ್ಲ, ಮತ್ತೆ ಅದು ಬೆಳೆ ನಮ್ಮ ನೈಟ್ರೋಜನ್ ಫಿಕ್ಸ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ, ಮತ್ತೆ ಅದು ಹೊಟ್ಟು ಕೂಡ ಆಗುತ್ತೆ. ಹೌದಲ್ಲ, ಹುರುಳಿ ಹೊಟ್ಟು ಅದ್ರಾಗ ವೇಸ್ಟ್ ಅನ್ನೋದು ಏನೂ ಇಲ್ಲ ಸರ್. ಅದು ಹೊಟ್ಟು ತಗೊಂಡು ನಾವು ನಮ್ಮ ದನ ಕರುಗಳು ಅದೂ ಹಾಕ್ತೀವಿ. ಒಂದ್ ಟೈಮ್ ಹುಲ್ಲು ಹಾಕದಿದ್ರು ನಡೀತೈತೆ, ಅಷ್ಟು ಪೌಷ್ಟಿಕ ಇರುತ್ತೆ ಸರ್, ಪೋಷಕಾಂಶ ಸಿಗುತ್ತೆ ಸರ್. ಹಾಗಾಗಿ ಹಿಂಡಿ ಬದಲಾಗಿ ಇಂಥವನ್ನು ಹಾಕ್ತಾರೆ. ಹಿಂಡಿ ಹಾಕೋದು ವಿಶೇಷ ಸರ್ ಈ ಕಡೆ. ಇಂಥದ್ದೇ ಹೊಟ್ಟು ಹುರುಳಿ ಹೊಟ್ಟು ಎಲ್ಲ ತೊಗರಿ ಹೊಟ್ಟು ಹೆಸರುಕಾಳು ಹೊಟ್ಟು ಇಂಥದ್ದೇವೆಲ್ಲ ಹೊಟ್ಟು ಹಾಕಿ ತನ್ನ ದನ ಕರುಗಳನ್ನು ಮೇಯಿಸ್ತಾರೆ. ಹಿಂಡಿ ಮೇಲೆ ಅವಲಂಬನೆ ಕಡಿಮೆ. ಹಾಂ, ಹಿಂಡಿ ಮೇಲೆ ಅವಲಂಬನೆ ಕಡಿಮೆ, ಯಾಕಂದರೆ ಇದು ಉಚಿತವಾಗಿ ಸಿಗುವಂಥ ಖರ್ಚು ಕಡಿಮೆ ಆಗಿ ಅದರ ಸರ್ ಇದು ಈ ಹೊಟ್ಟನ್ನು ಜಾಸ್ತಿ ಬಳಸ್ತಾರೆ. ಅಂದರೆ ಹುರುಳಿ ಹೊಟ್ಟು, ಹುರುಳಿ ನುಚ್ಚು, ತೊಗರಿ ಹೊಟ್ಟು ಮತ್ತು ಹೆಸರುಕಾಳು ಹೊಟ್ಟು ಇದರೆಲ್ಲ, ಶೇಂಗಾ ಹೊಟ್ಟು. ಹಾಂ, ಶೇಂಗಾ ಹೊಟ್ಟು ಎಲ್ಲ ಹೊಟ್ಟು ಶೇಂಗಾ ಹಿಂಡಿನ ಮಾಡ್ತಾರೆ ಸರ್. ಗಿರ್ನಾಗ ಹಾಕಿದ್ರೆ ಹಿಂಡಿಯಾಗಿನೇ ಬರುತ್ತೆ ಸರ್. ಹಾ, ಅಂದ್ರೆ ಆ ಕಡೆ ಎಣ್ಣೆ ತೆಗಿತಾರ, ಉಳಿದಿದ್ದೆಲ್ಲ ಹಿಂಡಿ ಆಗಿ ಅದು ಎಣ್ಣೆ ನಮಗೆ ಮಾರ್ಲಿಕ್ಕೂ ಆಯ್ತು, ಮನೆಗೂ ಆಯ್ತು. ಮನೆಗೂ ಆಯ್ತು. ಎಣ್ಣೆ ಇದು ಮಾರಂಗಿಲ್ಲ ಸರ್, ಯಾಕಂದ್ರೆ ನಾವು ಬೆಳೆದಿದ್ದ ನಮಗ್ ಪ್ಯೂರ್ ಎಣ್ಣೆ ಇರುತ್ತೆ ಅಂತ ಹೆಚ್ಚಿಗೆ ಮಾರಕ್ ಹೋಗಲ್ಲ ಸರ್. ಅದು ತನ್ನ ಮನೆಯಾಗ ಎಷ್ಟೇ ಆದ ಒಂದ್ 2 ಡಬ್ಬಿ ಆಗ್ಲಿ 3 ಡಬ್ಬಿ ಆಗ್ಲಿ ಎಷ್ಟೇ ಆಗ್ಲಿ ಸರ್, ತನ್ನ ಮನೆಯಾಗ ಉಪಯೋಗಿಸ್ಕೊಳ್ತಾರ. ವರ್ಷಗಟ್ಟಲೆ ಇಟ್ಕಾಸ್ಬೇಕು ಆದ್ರೂ ಮನ್ಯಾಗ ತಗೋತಾರ ಸರ್. ಇಲ್ಲಿ ಎಣ್ಣೆ ಗಾಣಗಳು ಇದಾವ ಇಲ್ಲಿ ಸಮೀಪ ಅಂದ್ರೆ ನಮ್ಮ ಹಳಿಯಾಳದಲ್ಲಿ ಎಣ್ಣೆ ಗಾನಗಳು ಅದಾವೆ. ಮತ್ತ ಹಳ್ಳಿಯಾಗ ಗಾನಗಳು ಏನಿಲ್ಲ ಸರ್, ಈಗ ಒಂದು ಇಲ್ಲಿಂದ ಬಿಟ್ರೆ 3 ಕೋಡ್ ಒಂದು ಇರಬಹುದು ಅಷ್ಟೇ ಸರ್. ಹಳ್ಳಿಯೊಳಗೆ ಒಂದು ಗಾಣ ಹಾಕಿದ್ರೆ ಲಾಭ ಆಗ್ಬಹುದ? ಹಳ್ಳಿಯೊಳಗೆ ಗಾನ ಈಗೆಲ್ಲ ಅಂತ ಬೆಳೆನೆ ಸ್ವಲ್ಪ ಕಡಿಮೆ ಮಾಡ್ಯಾವ ಸರ್. ಇದು ಕಬ್ಬಿನ ಅವಲಂಬಿತ ಜಾಸ್ತಿ ಆಗಿ ಬೇರೆ ಬೆಳೆ ಬೆಳೆಯೋದು ಸ್ವಲ್ಪ ಕಡಿಮೆ ಮಾಡ್ಯಾವ ಸರ್. ಎಣ್ಣೆ ಕಾಳು ಬೆಳೆಗಳು ಕಡಿಮೆ ಆಗಿದೆ, ಅದಕ್ಕೆ ನಾವು ಕುಸುಬೆ ಶೇಂಗಾ

ಬಾಳೆಹಣ್ಣು ಮತ್ತು ಇದು ಅಡಕೆ ತೋಟ ಮತ್ತು ತೆಂಗಿನ ತೋಟ ಇನ್ನು ಬೇರೆ ಯಾವುದಾದ್ರೂ ಬಹು ಬೆಳೆ